ಶರೀರದ ಅದಕ್ಕೆ ಈ ಶರೀರದ ಸ್ಪರ್ಶವೂ ಇಲ್ಲ. ಶರೀರದ ಸ್ಪರ್ಶ ಶರೀರ ಅಭಿಮಾನಕ್ಕಾಗಿ ಶರೀರದ ಸ್ಪರ್ಶ ಇಲ್ಲ. ಎಲ್ಲಿ ಹೋಗಿದೆ ಆತ್ಮ? ಅಲ್ಲೇ ಒಳಗೆ ಉಂಟು. ಪ್ರಶ್ನೆ ಅಲ್ಲ, ಆ ಶರೀರದ ಅಭಿಮಾನವೇ ಇಲ್ಲ. ಏನು ಹೆಚ್ಚಿನಲ್ಲಿ ಇದು ನನ್ನ ಶರೀರ ಅನ್ನೋ ಭಾವನೆ ಇಲ್ಲ. ಒಳಗಿರುತ್ತ ಶರೀರದ ಮೇಲೆ ಕೂಡ ಅಭಿಮಾನ ಇಲ್ಲ. ಯಾವ ಶರೀರದ ಸ್ಪರ್ಶವೂ ಇಲ್ಲದೆ ಏನು ಅನಂತಮಯವಾಗಿದೆ. ಇದನ್ನ ಭಗವಂತನ ಸ್ವರೂಪ ಅಂತ ಹೇಳಿ ಜನ್ಮ ಇದೆ. ಈ ಚೇತನ ಜ ಬೇರೆ ಬಗ್ಗೆ ಅವರ ಕೊಟ್ಟು ನಾಶವಾಗಲು ಹಾಗಾಗಿ ಈ ಶರೀರ ಪಟ್ಟುಕೊಂಡಿದ್ದರೆ ಅಂದ್ರೆ ಮಣ್ಣು ನೀರು ಬೆಂಕಿ ಮಾಡುವಂತದ್ದು ಅದೇ ಮಣ್ಣು ಸಾಯೋದಿಲ್ಲ, ನೀರು ಸಾಯೋದಿಲ್ಲ, ಬೆಂಕಿಯೂ ಸಾಯೋದಿಲ್ಲ, ಗಾಳಿಯೂ ಸಾಯೋದಿಲ್ಲ, ಆಕಾಶವೂ ಸಾಯೋದಿಲ್ಲ. ಮತ್ತೆ ಮಾತೃಭಾಗೆ ಅಂದ್ರೆ ಶರೀರ ಮೊದಲೇ ಚೇತನಾಚೇತನ ಚೇತನಗಳಿಂದ ತುಂಬಿರುವ ಈ ವಿಶ್ವ ಸಾವಿರ ಆಮೇಲೆ ಅಲ್ಲಿಂದ ಬಿಟ್ಟಾಕ್ಟರ್ ಬರ್ತೀವಿ. ಶರೀರ ಅಲ್ಲ, ಒಂದು ಕೇಳುವ ಶರೀರ, ಒಬ್ಬ ಚೇತನ ಒದಗಿರುವ ಶರೀರ ಅದು ಬರ್ತೀಯ. ಯಾಕಂದ್ರೆ ಅಲ್ಲಿ ಹೊರಟೋದು ಕೂಡ ತಂದಿದ್ದು. ಸೊ ಎಲ್ಲವೂ ಬಿಟ್ಟಾಕ್ಟರ್ ಶರೀರದೊಳಗೆ ಜೀವನೊಳಗೆ ಭಗವಂತ ತುಂಬಿದ್ದಾನೆ. ಈ ಶರೀರದೊಳಗೆ ಜೀವ ಹೇಗಿದ್ದಾನೋ ಅಲ್ಲಿ ಜೀವದೊಳಗೆ ಭಗವಂತ ಇದ್ದಾನೆ. ಹಾಗೆ ಶರೀರ ಅಂದ್ರೆ ಶರೀರ ಸ್ಥಾನೀಯ, ನಿಜವಾಗಿ ಶರೀರ ಅಲ್ಲ. ಯಾಕೆಂದ್ರೆ ಶರೀರ ಸಂತೋಷಕ್ಕೆ ಶರೀರದ ಯಾರು ಒಳಗೆ ನಾಶವಾಗಿ ಹೋಗುತ್ತೋ ಶರೀರ ಚಿನ್ನ ಚಿನ್ನವಾಗಿ ನಾಶವಾಗಿ ಹೋಗುವಂತಹ ಶರೀರ ಜೀವ ಭಗವಂತನ ಶರೀರ ಅರ್ಥದಲ್ಲಿ ಅಲ್ಲ, ಜೀವಕ್ಕೆ ನಾಶ ಇಲ್ಲ. ಅವನು ಕೂಡ ಭಗವಂತನ ಶರೀರ ಸ್ಥಾನೀಯ ಜೀವ, ಅವನು ಕೂಡ ಸಾವಿರ ಸಾವಿರ ಸಾವಿರ ಜನರಿಂದ ಬೇರ್ಪಡುವ ಅದು ಜೀವ ಜೀವ ಇದೆ. ಸೌಮತ್ಯವ ಇದು ಶರೀರ ಇಡೀ ಬ್ರಹ್ಮಾಂಡ ಮಧ್ಯ ಪಿಂಡಾಂಡ ಮಧ್ಯ ಈ ಪಿಂಡಾಂಡದ ಸಿಕ್ಕಾಕೊಂಡ ಜೀವನು ಮಧ್ಯ. ಯಾಕೆ ಮೃತ್ಯು ಹಂತ ಮೃತ್ಯು ತನ್ನ ದವರೆಯೊಳಗೆ ಅದನ್ನು ಕವರಿಸಿಕೊಂಡು ನಿಂತಿದೆ. ಮೃತ್ಯು ಹಂತ ಸಾವು ಪಾಯ್ದರದ ನಿಂತಿದೆ ಈ ವಿಶ್ವದ ಯಾವ ಸ್ಥಳಕ್ಕೂ ಅದನ್ನು ಕವರಿಸುವುದು. ಚೂರು ಸರಿ, ಪಿಂಡಾಂಡ ಸರಿ, ಜೀವನ ಎಲ್ಲವೂ ಸಾವಿಲ್ಲದ ಆತ್ಮ ಸಾವಿಲ್ಲದ ಆತ್ಮ ಭಗವಂತ ಅಂತ ಚಿಂತಿಸಿ ಆತ್ಮ ಯಾವುದು ಇದೆಲ್ಲ ಈ ಜೀವನು ಕೂಡ ಮಧ್ಯನೇ ಆಗಿಲ್ಲ. ಹೆಸರೇ ಮಧ್ಯ ದೇವತೆಗಳಿಗೆ ಹೆಸರು ಆರೋಗ್ಯವು ಸಾವಿಲ್ಲದ ವಸ್ತು ದೇವತೆಗಳಿಗೆ ಹೆಸರು. ಆದರೆ ಅವರು ಕೂಡ ಅಮರ್ತಿರುವುದರೆ ಮಧ್ಯ ಸಾಯದವರು ಸಾಯದವರು ಅಂತ ಅಲ್ಲ, ಮನುಷ್ಯರಷ್ಟು ಬೇಗ ಸಾಯದವರು ಅಷ್ಟೇ ಅವರು ಸಾವು. ಹಾಗಾಗಿ ಎಲ್ಲ ಮರ್ತಿದೆ ಆಗಿ ಸದಸ್ಯ ಸದಸ್ಯ ಅಮೃತಸ್ಯ ಆತ್ಮನ ಸಾವಿಲ್ಲದಂತ ಸದಸ್ಯ ಅಮೃತಸ್ಯ ಶರೀರಸ್ಯ ಆತ್ಮನ ಆದರೆ ಈ ಸಾವಿಯ ಒಳಪಡುವ ಶರೀರ ಉಂಟಲ್ಲ. ಆದರೆ ಈ ಜೀವ ಇವರೆಲ್ಲರೂ ಕೂಡ ಸದಸ್ಯ ಅಮೃತಸ್ಯ ಶರೀರಸ್ಯ ಆತ್ಮನ ವಿಶಿಷ್ಟ ಆ ಭಗವಂತನ ಅಧಿಷ್ಠಾನ. ಈ ಶರೀರವು ಭಗವಂತ ವಿಶಿಷ್ಟ, ಈ ಸಾವಿಯುವ ಶರೀರದೊಳಗೆ ಏನೆಂದರೆ ಪುರಮೇನ ಅಜಸ್ಯ ಅಜಸ್ಯ ಮುಖ್ಯ ಸಹ ಇಡೀ ಕೂಡ ಈ ಶರೀರ ಯಾರು ಅಂದ್ರೆ ಈ ಶರೀರದ ಮೂಲಕ ಯಾರು ಹುಟ್ಟಿದ್ದಾನೋ ಅವನದ್ದಲ್ಲ. ಮತ್ತೆ ಏಕಾದಶ್ವಾರ ಮಾಜಸ್ಯ ಈ ದೇಹದ ಮೂಲಕ ಯಾರು ಹುಟ್ಟಿಲ್ಲೋ ಅವನೊಂದಿದೆ. ಅದರಿಂದ ಅಂದರೆ ಏನು ಸದಸ್ಯ ಸದಸ್ಯ ಅಮೃತಸ್ಯ ಶರೀರಸ್ಯ ಪುನಃ ಅಧಿಷ್ಠಾನ ಸಾವಿಲ್ಲದ ದೇಹ ಇಲ್ಲದ ಒಬ್ಬ ಭಗವಂತ ದೇಹದಿಂದ ಎಲ್ಲ ನಾಶ ಉಂಟು. ಯಾಕೆ ದೇಹ ಅನ್ನುವ ಯಾರು ದೇಹದ ಮೂಲಕ ಹುಟ್ಟಿಕೊಂಡು ಅವರಿಗೆ ನಾಶ ಹುಟ್ಟಿಕೊಂಡು ದೇಹವೇ ಇಲ್ಲದ ಇಲ್ಲ ಅವರಿಗೆ ನಾಶ ಇಲ್ಲ ಅವರಿಗೆ ದುಃಖಕ್ಕೂ ಕಾರಣ ದೇಹ ನಾಶಕ್ಕೂ ಕಾರಣ ದೇಹ ಇರುವುದರಿಂದ ಒಂದು ದಿವಸ ಸಾಯಬೇಕು. ಅದರ ದುಃಖ ಬರುವುದು ಯಾವುದು ದೇಹ ಇರುವುದರಿಂದ ಹೆಚ್ಚಿನ ಕನಸು ಇದ್ರೆ ಅವಸ್ಥಾಂತರ ಇದ್ರೆ ಮತ್ತು ಆಗಿರುವುದು ದೇಹ ಇರುವುದರಿಂದ ಶರೀರದಲ್ಲಿ ಮೂಗಿದ್ದಂತೆ